ನಮಸ್ಕಾರ ಕೇಳುಗರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:15 ಸಮಯ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕೃಷಿರಂಗದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಚಳಿಗಾಲದಲ್ಲಿ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಮೊದಲಿಗೆ ಎರಡು ಪ್ರಕಟಣೆಗಳು, ಅನಂತರ ಸಂದರ್ಶನ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ರಾಗಿ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ಇದನ್ನು ಸಾಧಾರಣವಾಗಿ ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ನೀರಾವರಿ ಆಶ್ರಯದಲ್ಲಿ ಈ ಒಂದು ಬೇಸಿಗೆಯಲ್ಲೂ ಕೂಡ ಬೆಳ್ಕೊಳ್ತೀವಿ. ಹೌದು. ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳ ಒಂದು ಶ್ರಮದಿಂದ ಏನು ಮೊದಲು ಚಳಿಗಾಲದಲ್ಲಿ ಹಿಂಗಾರಿನಲ್ಲಿ ರಾಗಿಯನ್ನು ಬೆಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಭಾವನೆ ಇತ್ತು, ಅದು ಇವತ್ತು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದಕ್ಕಾಗಿ ಸೂಕ್ತವಾದಂಥ ತಳಿಗಳನ್ನು ಕೂಡ ನಮ್ಮ ವಿಜ್ಞಾನಿಗಳು ಬಿಡುಗಡೆ ಮಾಡಿದ್ದಾರೆ. ಹೌದು. ಈಗ ಪ್ರಾರಂಭದಲ್ಲಿ ತಾವು ಈ ರಾಗಿ ಬೆಳೆಯ ವಿಶೇಷತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ರಾಗಿ ಬೆಳೆ ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾಗಿ ಆಹಾರ ಮತ್ತು ಮೇವಿಗಾಗಿ ಬೆಳೀತಾ ಇದ್ದೀವಿ. ಈ ಭಾರತದಲ್ಲಿ ಕೆಲವೊಂದು ತೃಣಧಾನ್ಯಗಳು ಅಂತ ನಾವು ಬೆಳೀತಾ ಇದ್ದೀವಿ. ಅದರಲ್ಲಿ ಸಾವೆ ಇರ್ಬೋದು, ನವಣೆ, ಸಜ್ಜೆ, ಹೀಗೆ ಬೇರೆ ಬೇರೆ ತೃಣಧಾನ್ಯಗಳಿದ್ದಾವೆ. ಅದರಲ್ಲಿ ಈ ತೃಣಧಾನ್ಯಗಳಲ್ಲಿ ರಾಗಿ ಒಂದು ಬಹುಮುಖ್ಯವಾದ ಒಂದು ಆಹಾರ ಬೆಳೆ ನಮ್ಮಲ್ಲಿ ಬೆಳೀತಾ ಇದ್ದೀವಿ. ಇದು ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರಾಖಂಡ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಈ ಎಲ್ಲ ರಾಜ್ಯಗಳನ್ನು ನಾವು ಹೋಲಿಸಿ ನೋಡಿದಾಗ ಕರ್ನಾಟಕದಲ್ಲಿ ಸುಮಾರು 56.21 ಅಷ್ಟು ಶೇಕಡ ಏರಿಯಾ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಹೆಚ್ಚಿದೆ ಅಂತ? ಕರ್ನಾಟಕದಲ್ಲೇ ಒಂದು 50%ಗಿಂತ ಜಾಸ್ತಿ, 60% ನಾವು ಬೆಳೀತಾ ಇದ್ದೀವಿ. ಕ್ಷೇತ್ರವಾರು ತಗೊಂಡ್ರೆ, ಇನ್ನು ಉತ್ಪಾದನೆ ತಗೊಂಡ್ರೆ ಕರ್ನಾಟಕ ನಮ್ಮ ರಾಜ್ಯ ಭಾರತ ದೇಶಕ್ಕೆ ಸುಮಾರು 60%+ ಉತ್ಪಾದನೆನ ಕೊಡ್ತಾ ಇದೆ. ಮತ್ತೆ ರಾಗಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಮುಖ್ಯವಾಗಿ ನಾವು ದಕ್ಷಿಣ ಜಿಲ್ಲೆಗಳಲ್ಲಿ ಇದು ಯಥೇಚ್ಛವಾಗಿ ಬೆಳೀತಾ ಇದ್ದೇವೆ. ಅದರಲ್ಲೂ ತುಮಕೂರು, ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಬೆಂಗಳೂರು, ಹೀಗೆ ದಕ್ಷಿಣ ಭಾಗದಲ್ಲಿ ಇದನ್ನು ಮುಖ್ಯವಾಗಿ ನಾವು ಬೆಳೀತಾ ಇದ್ದೀವಿ. ಈ ಅಂಕಿಅಂಶಗಳ ಪ್ರಕಾರ ಈ ರಾಗಿ ಬೆಳೆ ರಾಜ್ಯದಲ್ಲಿ ಸುಮಾರು 7.8 ಲಕ್ಷ ಹೆಕ್ಟರ್ಗಳಷ್ಟು ನಾವು ಬೆಳೀತಾ ಇದ್ದೀವಿ. ಪ್ರತಿ ಹೆಕ್ಟರ್ಗೆ ಸುಮಾರು 35 ಕ್ವಿಂಟಾಲ್, ಅಂದರೆ ಎಕರೆಗೆ 12-15 ಕ್ವಿಂಟಾಲು ನಮಗೆ ಇಳುವರಿ ಬರ್ತಾ ಇದೆ. ಇದು ಭಾರತ ದೇಶದ ಒಂದು ಸರಾಸರಿ ಹೋಲಿಸಿದ್ರೆ ದುಪ್ಪಟ್ಟು ನಮ್ಮದು ಇಳುವರಿ ಜಾಸ್ತಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಚೆನ್ನಾಗಿ ಸಾಗುವಳಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು ಜಗದೀಶ್ ಅವರೇ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ರಾಗಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರ? ನೋಡಿ, ಮುಖ್ಯವಾಗಿ ನಾವು ಯಾವುದೇ ಬೆಳೆ ಇಳುವರಿ ಜಾಸ್ತಿ ಪಡ್ಕೋಬೇಕು ಅನ್ನೋದಾದರೆ ಒಂದು 3 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಎಲ್ಲ ಬೆಳೆಯಲ್ಲೂ ಮುಖ್ಯ, ಅದರಲ್ಲೂ ರಾಗಿನಲ್ಲಂತೂ ಬಹಳ ಮುಖ್ಯವಾದ್ದು. ಜೊತೆಗೆ ಎರಡನೇದಾಗಿ ಈ ಭೂಮಿ ಫಲವತ್ತತೆ ಹೆಚ್ಚಿಸೋದು, ಅದನ್ನು ಬಹಳ ಮುಖ್ಯವಾದ್ದು. ಮೂರನೇದಾಗಿ ಇದೆಲ್ಲ ಆದ ನಂತರ ಸುಧಾರಿಸಿದ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಬೇಕಾದ್ದು. ಮೊದಲು ಹೇಳಿದಾಗೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅಂತ ಏನಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಈ ಮಳೆಯ ವಿಪರೀತ ಭಾಳ ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೆಲವು ಟೈಮು ಮೊದಲೇ ಬಂದ್ಬಿಡ್ಬೋದು ಅಥವಾ ಬೆಳೆ ಇಟ್ಟ ಮೇಲೆ ಮಳೆ ಬರದಲ್ಲೇ ಇರ್ಬೋದು. ಹೀಗಾಗಿ ಈ ಮಣ್ಣಿಂದು ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿ ಆಗಿದೆ. ಅದರಿಂದ ರೈತರು ಏನು ಮಾಡಬೇಕು ಅಂತಂದರೆ, ಈ ಭೂಮಿಯ ಒಂದು ಮಣ್ಣನ್ನು ಕೊಚ್ಚೋಗದಂಗೆ, ನೀರನ್ನ ಬಸ್ದು ಹೋಗ್ದ ಏನು ಕೊಚ್ಚೋಗದಾಗೆ ಕೆಲವೊಂದು ಸುಧಾರಿಸಿದ ಕ್ರಮಗಳನ್ನ ಅವರು ಅನುಸರಿಸಬೇಕಾಗುತ್ತೆ. ಮುಖ್ಯವಾಗಿ ಭೂಮಿನಲ್ಲಿ ಇಳುಕಲಿಗೆ ಅಡ್ಡವಾಗಿ ಉಳುಮೆ ಮಾಡಬೇಕು. ಉಳುಮೆ ಅವರು ಒಂದು ಟ್ರ್ಯಾಕ್ಟರ್ ಉಪಯೋಗ ಮಾಡ್ಬೋದು ಅಥವಾ ನಮ್ಮ ಕೋಲಾರ ಮೋಲ್ಡ್ ಬೋರ್ಡ್ ನೇಗಿಲು ಬರುತ್ತೆ, ಆ ನೇಗಿಲನ್ನು ಸಹ ಉಪಯೋಗ ಮಾಡ್ಬೋದು. ಹೀಗೆ ಉಳುಮೆ ಒಂದು 2-3 ಸಾರಿ ಮಾಡಬೇಕಾಗುತ್ತೆ. ತಮಗೆ ಗೊತ್ತಿರೋ ಹಾಗೆ ಈ ಬೆಳೆನ ನಾವು ಸಾಮಾನ್ಯವಾಗಿ ಈ ಕೆಂಪು ಮಣ್ಣಿನಲ್ಲಿ ಬೆಳಿತೀವಿ. ಈ ಕೆಂಪು ಮಣ್ಣಿನ ಒಂದು ಮುಖ್ಯ ಲಕ್ಷಣ ಅಂತಂದರೆ ಅದು ನೀರನ್ನ ಹಿಡ್ತಕ್ಕಂಥ ಶಕ್ತಿ ಕಡಿಮೆ ಇದೆ ಅದರಲ್ಲಿ. ಜೊತೆಗೆ ಈ ಭಾಳ ಬೇಗ ಬಿರ್ಸಾಗ್ಬಿಡ್ತೈತೆ, ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಗಳನ್ನ ಅವರು ನಿವಾರಿಸಬೇಕು ಅಂತಂದರೆ ಈ ಒಂದು ನಾನೇನು ಹೇಳಿದೆ, ಇಳುಕರಿಗೆ ಅಡ್ಡವಾಗಿ ಬಿತ್ತನೆ ಮಾಡೋದು, ಉಳುಮೆ ಮಾಡೋದು, ಜೊತೆಗೆ ಅಲ್ಲಲ್ಲೇ ಈ ಬದುಗಳು ಅಂದರೆ ಸುಮಾರು 12-15 ಮೀಟ್ರಿಗೆ ಒಂದಂತೆ ಸಣ್ಣ ಸಣ್ಣ ಬದುಗಳನ್ನ ಹಾಕೋಬೇಕಾಗುತ್ತೆ. ನಂತರ ಈ ಒಂದು ಈ ದೋಣಿ ಸಾಲು ಅಂತ ಹೇಳ್ತೀವಿ, ಈ ದೋಣಿ ಸಾಲನ್ನು ಅಷ್ಟೇ 2-3 ಮೀಟ್ರಿಗೆ ಒಂದೊಂದು ದೋಣಿ ಸಾಲು ಮಾಡಿಕೊಂಡಿದ್ರೆ ನಾವು ಈ ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಈ ಭೂಮಿ ಫಲವತ್ತತೆ ಹೆಚ್ಚಿಸೋದಕ್ಕೆ ಕ್ರಮಗಳು ಅಂತ ಹೇಳಿದ್ವಿ, ಅದು ಯಾವ ರೀತಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ. ಸಾಮಾನ್ಯವಾಗಿ ರೈತರು ಈಗ ಕೊಟ್ಟಿಗೆ ಗೊಬ್ಬರ ಹಾಕದೆ ಬಿಟ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಬೇರೆ ಏನೋ ಲಾಭದಾಯಕ ಬೆಳೆಗಳಿಗೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಿದ್ದಾರೆ. ರಾಗಿ ಅವರಿಗೆ ಅತಿ ಫಲವತ್ತತೆ ಕಡಿಮೆ ಇರತಕ್ಕಂಥ ಜಮೀನಲ್ಲಿ ಬೆಳೀತಾ ಇದ್ದಾರೆ. ಸಗಣಿ ಗೊಬ್ಬರ ಇದ್ರೆ ಬೇರೆ ಬೆಳೆಗಳಿಗೆ ಉಪಯೋಗಿಸ್ತಾರೆ. ಹಾಗಾಗಿ ಈ ಇಳುವರಿ ಕಡಿಮೆ ಆಗತ್ತ ಒಂದು ಸಂದರ್ಭ ಇದೆ. ಅದರಿಂದ ರೈತರು ದಯಮಾಡಿ ಏನು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಆದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಇದನ್ನು ಅವರು ಭೂಮಿಗೆ ಸೇರಿಸಬೇಕಾಗುತ್ತೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು. ಕೊಟ್ಟಿಗೆ ಗೊಬ್ಬರ ಆದರೆ ಸುಮಾರು 1-4 ವಾರಗಳ ಮೊದಲೇ ಭೂಮಿನಲ್ಲಿ ಬಿತ್ತೋದಕ್ಕಿಂತ ಮೊದಲು ಅದನ್ನು ಮಿಶ್ರಣ ಮಾಡಬೇಕು. ಈ ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ರೇಷ್ಮೆ ಗೊಬ್ಬರ ಈ ಥರ ಏನಾದರೂ ಗೊಬ್ಬರಗಳಿದ್ದರೆ 1-2 ವಾರ ಮೊದಲೇ ಬಿತ್ತೋದಕ್ಕಿಂತ ಮೊದಲು ಭೂಮಿನಲ್ಲಿ ಅದನ್ನು ಸೇರಿಸಬೇಕಾಗುತ್ತೆ. ಜೊತೆಗೆ ಅವರಿಗೆ ಸಾಕಷ್ಟು ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ಬಿತ್ತೋದಕ್ಕಿಂತ ಮೊದಲು ಒಳ್ಳೆ ಮಳೆ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಬೆಳೆಗಳು ಅಂತ ಹೇಳ್ತೀವಿ, ಅಲಸಂದೆ ಇರ್ಬೋದು, ಇದು ಸೆಣಬು ಇರ್ಬೋದು, ಇಂಥದನ್ನೆಲ್ಲ ಮೊದಲೇ ಬೆಳೆದುಬಿಟ್ಟು ಸುಮಾರು 40-45 ದಿವಸಗಳ ಆದ ನಂತರ ಬೆಳೆ ಆ ಒಂದು ಹಂತದಲ್ಲಿದ್ದಾಗ ಅದನ್ನು ಮಗಚಿ ಮಣ್ಣಿನಲ್ಲಿ ಮುಚ್ಚಿಡ ಮಾಡೋದ್ರಿಂದ ಈ ಭೂಮಿ ಫಲವತ್ತತೆಗಳನ್ನ ನಾವು ಹೆಚ್ಚಿಸ್ಕೋಬಹುದು. ಇದರಿಂದ ಒಟ್ಟಾರೆ ಇಳುವರಿ ಹೆಚ್ಚಿಸೋದಕ್ಕೆ ಅನುಕೂಲವಾಗುತ್ತೆ ಖಂಡಿತ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ಈ ರಾಗಿಯನ್ನು ಬೆಳ್ಕೊಳ್ಳೋದಾದರೆ ಬಿತ್ತನೆಗೆ ಸೂಕ್ತವಾದಂಥ ಕಾಲ ಯಾವುದು ಅಂತಿದೆ? ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ರಾಗಿನ ನಾವು 4 ಹಂಗಾಮುಗಳಲ್ಲಿ ಬೆಳಿತೀವಿ. ಒಂದೇದು ಕಾರ್ ರಾಗಿ ಅಂತ ಹೇಳ್ತಾರೆ, ಮುಂಗಾರು ರಾಗಿ ಅಂತ ಹೇಳ್ತಾರೆ, ಚಳಿಗಾಲದ ರಾಗಿ ಅಂತ ಹೇಳ್ತಾರೆ, ಮತ್ತು ನೀರಿದ್ದರೆ ಬೇಸಿಗೆನಲ್ಲೂ ಬೆಳಿಬೋದು. ಹೀಗೆ ವರ್ಷದಲ್ಲಿ 4 ಹಂಗಾಮುಗಳಲ್ಲಿ ಇದನ್ನು ನಾವು ಬೆಳಿಬೋದು. ಕಾರ್ ರಾಗಿ ಅಂತಂದರೆ ಕಾರ್ ರಾಗಿ ಮೊದಲೇ ಅದು ಕೆಲವು ಪ್ರದೇಶದಲ್ಲಿ ಬೆಳೆಯೋದಕ್ಕಾಗುತ್ತೆ, ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ. ಮೊದಲು ಏನು ಮಳೆ ಬರುತ್ತೆ ಅಂತ ಮಳೆಯನ್ನು ನೀರನ್ನ ಉಪಯೋಗಿಸ್ಕೊಂಡು ಕೆಲವೊಂದು ಹಿಂದೆ ಬೆಳೀತಾ ಇದ್ರು, ಈಗಲೂ ಕೆಲವು ಬೆಳೀತಿದ್ದಾರೆ. ಜೊತೆಗೆ ಮುಂಗಾರು ಬೆಳೆನೂ ಬೆಳೀತಾ ಇದ್ದಾರೆ. ಈಗ ನಾವು ಅದೆಲ್ಲ ಒಂದು ಹಂಗಾಮ ದಾಟ್ಬಿಟ್ಟಿದ್ದೀವಿ. ಈಗ ನಾವೀಗ ಚಳಿಗಾಲದಲ್ಲಿ ಬರ್ತಾ ಇದ್ದೀವಿ. ಚಳಿಗಾಲಕ್ಕೆ ಯಾಕೆಂದರೆ ಅದು ಮುಖ್ಯವಾಗಿ ಈ ವರ್ಷದಲ್ಲಿ ರಾಜ್ಯದಲ್ಲಿ ಅಥವಾ ನಮ್ಮ ದಕ್ಷಿಣ ಒಳನಾಡಿನಲ್ಲಿ ಭಾಳಷ್ಟು ಕಡೆ ಸರಾಸರಿ ಮಳೆ ಭಾಳ ಕಡಿಮೆ ಆಗಿದೆ. ಕಾಲಕ್ಕೆ ತಕ್ಕಂತೆ ಮಳೆ ಬಂದಿಲ್ಲ. ಹಾಗಾಗಿ ಇನ್ನೂ ರೈತರು ಸಾಕಷ್ಟು ಜಮೀನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅದರಿಂದ ಇನ್ನೂ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ತಳಿಗಳನ್ನ ಚಳಿಗಾಲಕ್ಕೆ ಕಂಡಿಡಿದ್ದಾರೆ, ಅದು ಬಿಡುಗಡೆ ಮಾಡಾಗಿದೆ. ಯಾವ್ಯಾವ ಅಂತೀರಿ? ಅದರಲ್ಲಿ ಮುಖ್ಯವಾಗಿ ಇಂಡಾಫ್ 7, ಇಂಡಾಫ್ 9, ಇಂಡಾಫ್ 15, KMR 301, ಆಮೇಲೆ ML 365. ಇವು ಅಲ್ಪಾವಧಿ ತಳಿಗಳು ಅಂತ ಹೇಳ್ತೀವಿ. ಅಂದ್ರೆ ಏನು ಬೇರೆ ರಾಗಿ ತಳಿಗಳಿದಾವೆ ಅದಕ್ಕಿಂತ 5-10 ದಿವಸ ಮೊದಲೇನೆ ಕಟ್ ಆಗಿ ಬಂದ್ಬಿಡುತ್ತೆ. ಆಮೇಲೆ ಈ ಚಳಿಯ ತಡ್ಕೊಂತಕ್ಕಂತ ಒಂದು ಶಕ್ತಿ ಇದೆ. ಹಾಗಾಗಿ ಈ ತಳಿಗಳನ್ನ ಉಪಯೋಗಿಸಿಕೊಂಡು ಅವರು ಇನ್ನು ಅಕ್ಟೋಬರ್ 2nd ವಾರದವರೆಗೂ ಬಿತ್ತನೆ ಮಾಡಬಹುದು. ಇದು ಒಂದು. ಎರಡನೇದು, ಏನಾದರೂ ಅವ್ರಿಂದ ನೀರಿನ ಒಂದು ಅನುಕೂಲತೆ ಇತ್ತು ಅಂತ ಅಂದ್ರೆ ಈ ಸಸಿ ಮಾಡಿಕೊಂಡಿದ್ರೆ ಇನ್ನು ನಾಟಿ ಮಾಡಬಹುದು. ನಾಟಿ ಮಾಡೋದ್ರಿಂದ ಸುಮಾರು ದುಪ್ಪಟ್ಟು ಇಳುವರಿ ಪಡಿಬಹುದು. ಏನು ನಮ್ಮ ಕೂರಿಗೆ ಬಿತ್ತನೆ ಮಾಡ್ತೀವಿ, ಕೂರಿಗೆ ಬಿತ್ತನೆ ಮಾಡಿ ಏನು ಇಳುವರಿ ಪಡಿತೀವಲ್ಲ, ಏನೋ ಒಂದು 10-12 ಕ್ವಿಂಟಲ್ ಇರ್ಬೋದು, ಅದಕ್ಕಿಂತ ದುಪ್ಪಟ್ಟು ಇಳುವರಿನ ನಾವು ನಾಟಿ ಮಾಡೋದ್ರಿಂದ ಪಡಿಬಹುದು. ಈಗ ಮುಖ್ಯವಾಗಿ ರಾಗಿಯನ್ನು ನಾವು ಬಿತ್ತನೆ ಮಾಡೋದಾದ್ರೆ ಯಾವ ರೀತಿ ಬಿತ್ತನೆ ಮಾಡಬೇಕಾಗತ್ತೆ, ಇನ್ನ ಈ ಯಂತ್ರವನ್ನ ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ, ಸಸಿಗಳ ಸಂಖ್ಯೆ ಪ್ರಮಾಣವನ್ನ ಎಷ್ಟು ಮಟ್ಟಿಗೆ ಕಾಪಾಡ್ಕೋಬೇಕಾಗತ್ತೆ ಅಂತಾರೆ? ಇದು ಬಹಳ ಮುಖ್ಯವಾದ್ದು. ಯಾಕೆಂತಂದ್ರೆ ಈ ಬಿತ್ತನೆ ಒಂದು ಏನು ಕೆಲಸ ಇದೆ, ಇದು ಬಹಳ ಮುತುವರ್ಜಿ ವಹಿಸಿ ಮಾಡಬೇಕು. ಯಾಕಂದ್ರೆ ಮುಂದೆ ಈ ಒಂದು 3 ತಿಂಗಳು ಅಥವಾ 4 ತಿಂಗಳು ಪೈರು ಜಮೀನಿನಲ್ಲಿ ಏನಿರುತ್ತೆ ಅದು ಈ ಬಿತ್ತನೆ ಮೇಲೆ ಅದು ಅವಲಂಬಿಸಿರುತ್ತೆ. ಅದರಿಂದ ರೈತರು ಸಾಧ್ಯವಾದಷ್ಟು ಏನೋ ತಮ್ಮಲ್ಲೇ ಇರತಕ್ಕಂಥ ಕೂರಿಗೆ, ಅಂದರೆ ಒಂದು ತಾಳಿನಿಂದ ತಾಳಿಗೆ 9-12 ಅಂಗುಲ ಅಂತರ ಇರುವಂಥ ಕೂರಿಗೆನ ಉಪಯೋಗಿಸ್ಕೊಂಡು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಬೇಕಾದ್ರೆ ನುರಿತ ಒಂದು ಬಿತ್ತನೆ ಮಾಡತಕ್ಕಂಥ ಆಳುಗಳನ್ನ ಅವರು ಬಳಸ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಈ ಬಿತ್ತನೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಅಲ್ಲಲ್ಲಲ್ಲೇ ಗ್ಯಾಪ್ ಆಗೋದು ಜಾಸ್ತಿ. ಯಾಕಂದ್ರೆ ಕೈ ಬದಲು ಮಾಡ್ತಾರೆ ನೋಡಿ, ಒಂದು ಕೈ ಎರಡು ಕೈ ಬಲಗೈ ಅಂತ ಅಂದ್ಬಿಟ್ಟು ಬದನೆ ಮಾಡ್ಬೇಕಾರೆ ಸ್ವಲ್ಪ ಅಲ್ಲಲ್ಲೇ ಗ್ಯಾಪ್ ಆಗೋದು ಜಾಸ್ತಿ ಇರುತ್ತೆ, ಅಂತರ ಸಾಲಿನಿಂದ ಒಳಗೆ ಉಳಿದ್ಬಿಡುತ್ತೆ. ಅಂತ ಒಂದು ಪರಿಸ್ಥಿತಿ ಬಂದಾಗ ಅದನ್ನ ನಾವು ಏನು ಅಂತರ್ ಬೇಸಾಯ ಅಂತ ಮಾಡ್ತೀವಿ, ಅಂತ ಟೈಮ್ನಲ್ಲಿ ಅದನ್ನ ಸಸಿಗಳನ್ನ ನಾವು ಇದನ್ನ ಮಾಡ್ಕೋಬಹುದು. ಮತ್ತೆ ಈ ಸಾಲಿನಿಂದ ಸಾಲಿನಲ್ಲಿ ಕೆಲವು ಕಡೆ ಜಾಸ್ತಿ ದಪ್ಪ ಸಸಿಗಳು ಬರ್ತವೆ, ಅಂದ್ರೆ ಒತ್ತಾಗಿ ಬೆಳ್ಕೊಂಡ್ಬಿಟ್ಟಿರ್ತವೆ. ಅದನ್ನ ಖಂಡಿತ ಅವರು ರೈತರು ಅದನ್ನ ಸಸಿನ ತೆಗಿಬೇಕಾಗುತ್ತೆ. ಎಲ್ಲಿ ಅಂತರ ಕಡಿಮೆ ಇರುತ್ತೆ ಅಂದ್ರೆ ಗ್ಯಾಪ್ ಜಾಸ್ತಿ ಇರುತ್ತೆ ಅಂತ ಕಡೆ ಅದನ್ನ ನಾಟಿ ಮಾಡಬಹುದು. ಅಂದ್ರೆ ಒಂದು ಗುಣಿಯಿಂದ ಇನ್ನೊಂದು ಗುಣಿಗೆ 3-4 ಅಂಗುಲದಷ್ಟು ಅಂತರ ಕಾಪಾಡ್ಕೋಬೇಕಾಗುತ್ತೆ. ಅಂದ್ರೆ ಸಾಲಿನಿಂದ ಸಾಲಿಗೆ 9-12 ಅಂಗುಲ, ಸಸಿಯಿಂದ ಸಸಿಗೆ 3-4 ಅಂಗುಲದಷ್ಟು ಅಂತರ ಕಾಪಾಡ್ಕೋಬೇಕಾಗುತ್ತೆ. ಈ ರೀತಿಯಿಂದ ಒಂದು ಅಂತರವನ್ನು ಕಾಪಾಡಿಕೊಂಡ್ರೆ ನಮಗೆ ಸಾಕಷ್ಟು ಸಸಿಗಳ ಸಂಖ್ಯೆಗಳು ಇರ್ತವೆ, ಶಿಫಾರಸು ನಮ್ಮ ನಿರೀಕ್ಷಿತ ಇಳುವರಿನೂ ನಾವು ಪಡಿಬಹುದು. ಅಂದ್ರೆ ಈಗ 1 ಎಕರೆಗೆ ಎಷ್ಟು ಬಿತ್ತನೆ ಬೀಜವನ್ನು ನಾವು ಬಳಸ್ಕೋಬೇಕಾಗತ್ತೆ? ನಾವು ಬಿತ್ತನೆ ಮಾಡೋದಾದ್ರೆ ರಾಗಿ ಕುರಿಗೆ ಬಿತ್ತನೆ ಮಾಡೋದಾದ್ರೆ 4-5 ಕೆಜಿಯಷ್ಟು ಬಿತ್ತನೆ ಬೀಜ 1 ಎಕರೆಗೆ ಬೇಕಾಗುತ್ತೆ. ನಾವು ಏನಾದ್ರು ನಾಟಿ ಮಾಡ್ತೀವಿ ಅನ್ನೋದಂದ್ರೆ 2-2.5 ಕೆಜಿ ಬೀಜ ಬೇಕಾಗುತ್ತೆ. ಇನ್ನು ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ? ಇದು ಬಹಳ ಮುಖ್ಯನೇ. ಯಾಕಂತಂದ್ರೆ ಇದು ನಾವು ಕಡಿಮೆ ಖರ್ಚಿನ ಒಂದು ತಂತ್ರಜ್ಞಾನ ಅಂತ ಹೇಳ್ತೀವಿ, ಲೋ ಕ್ಯಾಶ್ ಇನ್ಪುಟ್ ಅಂತ ಹೇಳ್ತೀವಿ. ಇದರಲ್ಲಿ ಏನಿಲ್ಲ, ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಿಂದ ಅಂದ್ರೆ ಏನು ಈ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬೆಳೆ ಮುಖ್ಯವಾಗಿ ಫೀಲ್ಡ್ ನಲ್ಲಿ ಇದ್ದಾಗ ಕೆಲವೊಂದು ರೋಗ ರೋಚನೆಗಳಿಗೆ ತೂತ ಆಗುತ್ತೆ, ಅದು ಬೀಜದಿಂದಲೇ ಪ್ರಸಾರ ಆಗ್ತಾ ಇರ್ತವೆ. ಅಂತಹ ಒಂದು ಸಂದರ್ಭನ ನಾವು ನಿವಾರಿಸೋದಕ್ಕೋಸ್ಕರ ಏನು 10-20 ರೂಪಾಯಿ ಖರ್ಚು ಮಾಡಿ ಬೀಜೋಪಚಾರ ಮಾಡೋದ್ರಿಂದ ಖಂಡಿತ ಅವರು ಹೆಚ್ಚಿನ ಬೆಳೆ ಪಡಿಬಹುದು. ಅದ್ರಲ್ಲಿ ಮುಖ್ಯವಾಗಿ ಈ ನಾವು ಸೀಡ್ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಅಂತ ಆರ್ಗಾನೋ ಮರ್ಕ್ಯೂರಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಸಂಯುಕ್ತ ವಸ್ತುಗಳು, ಅದನ್ನ ಉಪಯೋಗಿಸಿ 1 ಎಕರೆಗೆ 2-3 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ರೋಗಗಳನ್ನ ತಡೆಗಟ್ಟಬಹುದು. ರೋಗಗಳು ಬೀಜದಿಂದ ಏನು ಪ್ರಸಾರ ಆಗುತ್ತಲ್ಲ ಅಂತ ರೋಗಗಳನ್ನ ತಡೆಗಟ್ಟಬಹುದು, ಮಣ್ಣಿನಿಂದ ಬರುವಂತ ರೋಗಗಳನ್ನು ತಡೆಗಟ್ಟಬಹುದು ಖಂಡಿತ. ಇದ್ರ ಜೊತೆಗೆ ನಮ್ಮ ಜೀವಾಣು ಗೊಬ್ಬರಗಳು ಅಂತ ಹೇಳ್ತಾರೆ, ಜೈವಿಕ ಗೊಬ್ಬರಗಳು ಬಯೋಫರ್ಟಿಲೈಸರ್ಸ್ ಅಂತ ಇಂಗ್ಲಿಷ್ ನ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಇಲ್ಲಿವರೆಗೂ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಈ ದ್ವಿದಳ ಧಾನ್ಯಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇದಾರೆ. ರಾಗಿನಲ್ಲಿ ಬಹಳ ರೈತರು ಕಡಿಮೆ ಇದನ್ನ ಉಪಯೋಗಿಸ್ತಾ ಇರೋದು. ಅಂತ ಒಂದು ಜೈವಿಕ ಗೊಬ್ಬರಗಳಿಗೂ ಬಂದಿರೋದ್ರಿಂದ ಅದರಲ್ಲಿ ಮುಖ್ಯವಾಗಿ ಅಜೋಸ್ಪರಿಲಮ್ ಬ್ರೆಸಿಲೆನ್ಸ್ ಅಂತ ನಮ್ಮ ಕೃಷಿ ಶುದ್ಧ ಇರೋದ್ರಿಂದ. ಅದರಲ್ಲಿ ಮುಖ್ಯವಾಗಿ ಅಜೋಸ್ಪರಲಮ್ ಬ್ರೆಸಿಲೆನ್ಸ್ ಅಂತ ನಮ್ಮ ಕೃಷಿ ಶುದ್ಧ